ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಲಕ್ಷಾಂತರ ಜನರ ಸೇರ್ಪಡೆಗೆ ಸ್ಫೂರ್ತಿಯಾಗಿದ್ದರು ಎಂದು ಹೇಳಿದ್ದಾರೆ. ನೇತಾಜಿ ಅವರ ಸ್ವಾತಂತ್ರ್ಯ ಗಳಿಸುವ ನಿರಂತರ ಬದ್ಧತೆ ಮತ್ತು ಆಜಾದ್ ಹಿಂದ್ ಫೌಜ್ ಮೂಲಕ ತಮ್ಮ ಧೈರ್ಯಶಾಲಿ ನಾಯಕತ್ವದಿಂದ ಭಾರತದ ಯುವ ಪೀಳಿಗೆಗೆ ಇಂದಿಗೂ ಸ್ಫೂರ್ತಿ ತುಂಬುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ತಮ್ಮ ಸಂದೇಶದಲ್ಲಿ ಭಾರತದ ಸ್ವಾತಂತ್ರ್ಯಕ್ಕೆ ನೇತಾಜಿ ಅವರ ಬದ್ಧತೆ ಅಸಾಧಾರಣವಾಗಿತ್ತು, ಅವರ ಶೌರ್ಯ ಮತ್ತು ದೂರದೃಷ್ಟಿಗೆ ಆಜಾದ್ ಹಿಂದ್ ಫೌಜ್ ಒಂದು ಸಂಕೇತವಾಗಿತ್ತು, ಭಾರತವನ್ನು ವಿದೇಶಿ ಆಡಳಿತದಿಂದ ಮುಕ್ತಗೊಳಿಸುವಲ್ಲಿ ಅವರ ಕೊಡುಗೆ ಅಸಾಮಾನ್ಯ, ಮಾತೃಭೂಮಿಗಾಗಿ ಅವರು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದರು ಎಂದು ಸ್ಮರಿಸಿದ್ದಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಅಸಾಧಾರಣ ಕೊಡುಗೆಯನ್ನು ನೀಡಿದ್ದಾರೆ. ಅವರು ಶೌರ್ಯ ಮತ್ತು ದೃಢ ಸಂಕಲ್ಪದ ಪ್ರತೀಕವಾಗಿದ್ದು ಅವರ ದೂರದೃಷ್ಟಿ ಇಂದಿಗೂ ದೇಶಕ್ಕೆ ಸ್ಫೂರ್ತಿಯಾಗಿದ್ದು ಅವರ ಕನಸಿನ ಭಾರತ ನಿರ್ಮಾಣ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸೋಣ ಎಂದು ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. आज विश्व में हर तरफ भारत की प्रगति के लिए अनुकूल माहौल है. दुनिया भारत की ओर देख रही है कि कैसे हम इस 21वीं सदी को भारत की शताब्दी बनाते हैं. और ऐसे महत्वपूर्ण कालखंड में हमें नेताजी सुभाष की प्रेरणा से भारत की एकजुटता पर बल देना है. हमें उन लोगों से भी सतर्क रहना है जो देश की एकता को तोड़ना चाहते हैं. ಇದೇ 26ರಂದು ನವದೆಹಲಿಯ ಕರ್ತವ್ಯ ಪಥದಲ್ಲಿ 76ನೇ ಗಣರಾಜ್ಯೋತ್ಸವದಂದು ಭಾರತೀಯ ಸೇನೆಯು ತನ್ನ ಶಕ್ತಿಯನ್ನು ಪ್ರದರ್ಶಿಸಲು ಸಂಪೂರ್ಣವಾಗಿ ಸಜ್ಜಾಗಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಮೇಜರ್ ಜನರಲ್ ಸುಮಿತ್ ಮೆಹ್ತಾ, ಈ ಬಾರಿ ಯುದ್ದಭೂಮಿ ಕಣ್ಗಾವಲು ವ್ಯವಸ್ಥೆ ಮತ್ತು ಪ್ರಲಯ ಶಸ್ತಾಸ್ತ ವ್ಯವಸ್ಥೆಯ ಡಿಆರ್ಡಿಒ ಚಿತ್ರಣವು ಮೆರವಣಿಗೆಯ ಪ್ರಮುಖ ಆಕರ್ಷಣೆಯಾಗಿರಲಿದೆ ಎಂದು ತಿಳಿಸಿದರು. ಮೆರವಣಿಗೆಯ ಸಮಯದಲ್ಲಿ ಭೀಷ್ಮ T90 ಟ್ಯಾಂಕ್, ನಾಗ್ ಕ್ಷಿಪಣಿ ವ್ಯವಸ್ಥೆ, ಬಜರಂಗ್ ವಿಶೇಷ ಬೆಳಕಿನ ವಾಹನ, ನಂದಿಘೋಷ್ ತುರ್ತು ಪ್ರತಿಕ್ರಿಯೆ ಪಡೆಯ ವಾಹನ, ಬ್ರಹ್ಮೋಸ್, ಅಗ್ನಿಬಾನ್, ಪಿನಾಕ, ಆಕಾಶ್ ಶಸ್ತಾಸ್ತ ವ್ಯವಸ್ಥೆಯು ದೇಶದ ಮಿಲಿಟರಿ ಶಕ್ತಿಯನ್ನು ಪ್ರದರ್ಶನ ಮಾಡಲಿದೆ. ಅಲ್ಲದೆ ಸಶಸ್ತ ಪಡೆಗಳು, ಕೇಂದ್ರ ಸಶಸ್ತ ಪೊಲೀಸ್ ಪಡೆ ಮತ್ತು ಎನ್ಸಿಸಿ ತುಕಡಿಯೂ ಸಹ ಮೆರವಣಿಗೆಯಲ್ಲಿ ಭಾಗವಹಿಸಲಿದೆ. ಗಣರಾಜ್ಯೋತ್ಸವ ಮೆರವಣಿಗೆಯು ಇದೇ 26ರಂದು ಬೆಳಗ್ಗೆ 10:30 ಪ್ರಾರಂಭವಾಗಲಿದ್ದು 90 ನಿಮಿಷಗಳ ಕಾಲ ಮುಂದುವರೆಯಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಭಾರತೀಯ ಸೇನಾ ಕವಾಯತಿನ ನೇತೃತ್ವ ವಹಿಸಲಿರುವ ಸಿಗ್ನಲ್ಸ್ ಕಾರ್ಪ್ಸ್ನ ಕ್ಯಾಪ್ಟನ್ ರಿತಿಕಾ ಖರೇಟ ಆಕಾಶವಾಣಿಯೊಂದಿಗೆ ಮಾತನಾಡಿ ಈ ಉತ್ತಮ ಅವಕಾಶವನ್ನು ಒದಗಿಸಿದ್ದಕ್ಕಾಗಿ ಭಾರತೀಯ ಸೇನೆಗೆ ಧನ್ಯವಾದ ಅರ್ಪಿಸಿದ್ದಾರೆ. ಇಂಡೋನೇಷ್ಯಾ ತುಕಡಿ ಮತ್ತು ಬ್ಯಾಂಡ್ ಈ ವರ್ಷದ ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಇಂಡೋನೇಷ್ಯಾ ಸೇನೆಯ ಬ್ರಿಗೇಡಿಯರ್ ಕ್ರಿಸ್ಟೋಮಿ ಸಿಯಾಂತುರಿ, 352 ಇಂಡೋನೇಷ್ಯಾ ಸೈನಿಕರು ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ವಿವಿಧ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರ ಸಚಿವಾಲಯಗಳಿಂದ ಒಟ್ಟು 26 ಸ್ತಬ್ಧ ಚಿತ್ರಗಳು ದೇಶದ ವೈವಿಧ್ಯತೆ ಮತ್ತು ಸಾಂಸ್ಕೃತಿಕ ಒಳಗೊಳ್ಳುವಿಕೆಯನ್ನು ಪ್ರಸ್ತುತಪಡಿಸಲಿವೆ. ಸ್ವರ್ಣೀಯ ಭಾರತ್ ವಿರಾಸತ್ ಔರ್ ವಿಕಾಸ್ ಎಂಬ ವಿಷಯವನ್ನು ಆಧರಿಸಿ ಸ್ತಬ್ಧ ಚಿತ್ರಗಳನ್ನು ರಚಿಸಲಾಗಿದೆ. ಸ್ಮಾರ್ಟ್ಫೋನ್ ರಫ್ತಿನಲ್ಲಿ ಭಾರತವು ವಿಶ್ವದ